ಕ್ವಿಂಟಲ್ಗೆ 36,000 54,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 30,000 45,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 25,000 35,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 10,000 18,500 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 30,000 ರೂಪಾಯಿಗಳು, ಎರಡನೇ ವರ್ಗ 1,000 23,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಲ್ಗೆ 4,600 5,400 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲ್ಗೆ 3,500 4,500 ರೂಪಾಯಿಗಳು, ಐಆರ್ 8 ಕ್ವಿಂಟಲ್ಗೆ 3,800 4,500 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ 2,350 2,500 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,650 5,200 ರೂಪಾಯಿಗಳು, ಕೆಂಪು ಕ್ವಿಂಟಲ್ಗೆ 4,500 5,000 ರೂಪಾಯಿಗಳು, ಕಪ್ಪು ಕ್ವಿಂಟಲ್ಗೆ 5,000 ರೂಪಾಯಿಗಳು, ಮೆಣಸು 17,000 24,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 13,500 67,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 12,800 14,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 4,800 6,500 ರೂಪಾಯಿಗಳು, ಕದಳಿ 5,500 7,000 ರೂಪಾಯಿಗಳು, ಗಾಳಿ ಕ್ವಿಂಟಲ್ಗೆ 6,000 ರೂಪಾಯಿಗಳು, ನೇಂದ್ರ ಕ್ವಿಂಟಲ್ಗೆ 7,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶ್ರೀಧರ ಡಿಎಸ್ ವಿರಚಿತ ಬ್ರಹ್ಮ ಸಾರಥ್ಯ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು. ದೇವೇಂದ್ರ, ಒಂದು ಸಾರಿ ವಿಶ್ವವ್ಯಾಪ್ತಿಯ ಕಡೆ ಗಮನ ಹರಿಸು. ದೈತ್ಯರು ನಾಯಕತ್ವದ ಕೊರತೆಯಿಂದಲಾಗಿ ತಮ್ಮ ಇಚ್ಛಾನುಸಾರದ ಕಾರ್ಯವನ್ನು ಸಾಧಿಸಲು ವಿಫಲರಾದವರು. ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30. ಕೇಳುಗರೆ, ಇದೀಗ ಒಂದು ವೃಂದಗಾನದಲ್ಲಿ ಪರಿಸರ ಗೀತೆ ಕೇಳೋಣ. ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ, ತಾಯಿ ಭೂಮಿ ತಾಯಿ ಸದೈ ಅಭಯದಾಯಿ.